ಮುಖ್ಯಾಂಶಗಳು. ಎನ್ಸಿಸಿಎಫ್, ನಾಫೆಡ್ ಹಾಗೂ ಕೇಂದ್ರೀಯ ಭಂಡಾರಗಳಿಂದ ಅಕ್ಕಿ ಪಡೆಯಲು ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಅನನ್ಯ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ರಾಜ್ಯದ ಎಲ್ಲ ಕಚೇರಿಗಳಲ್ಲಿ ಕಾವೇರಿ ತಂತ್ರಾಂಶ ಅಳವಡಿಕೆ, ಸಚಿವ ಕೃಷ್ಣ ಬೈರೇಗೌಡ. ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಚಿಂತನೆ, ಡಾ ಎಂಸಿ ಸುಧಾಕರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂತ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ದೇವದುರ್ಗ ತಾಲೂಕಿನ ರಾಮದುರ್ಗ ಗ್ರಾಮದ ಸುರೇಶ್ ಅವರ ಕೃಷಿ ಅನುಭವಗಳು, ನಂತರ ಮಣ್ಣಿನ ಫಲವತ್ತತೆ ಮತ್ತು ಸಾವಯವ ಕೃಷಿ ಕುರಿತು ಡಾ ಎಸ್ ಎನ್ ಭಟ್ ಅವರಿಂದ ಮಾಹಿತಿ, ನಂತರ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ ಕೇಂದ್ರ ಸರ್ಕಾರದ ಯೋಜನೆ ಮಾಹಿತಿ, ಹವಾಮಾನ ವರದಿ, ಪೇಟೆ ಧಾರಣೆ. ರೈತ ಬಂಧುರೇ, ಬನ್ನಿ ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರಿಗೆ ಕೇಳೋಣ, ಬನ್ನಿ ಮೊದಲಿಗೆ ದೇವದುರ್ಗ ತಾಲೂಕಿನ ರಾಮದುರ್ಗ ಗ್ರಾಮದ ಸುರೇಶ್ ಅವರ ಕೃಷಿ ಅನುಭವಗಳು. ರೈತ ಬಂಧುವರಿಗೆ ನಮಸ್ಕಾರ. ರೈತ ಬಂಧುವರು, ಇವತ್ತಿನ ನಮ್ಮ ಕಾರ್ಯಕ್ರಮದ ಕಿಸಾನ್ ವಾಣಿ ರೈತರು ರಾಮದುರ್ಗ ಗ್ರಾಮದ ಸುರೇಶ್ ಅವರು. ದೇವದುರ್ಗ ತಾಲೂಕಿನ ರಾಮದುರ್ಗ ಗ್ರಾಮ. ರಾಮದುರ್ಗ ಭಾಗಕ್ಕೆ ಬಂದಾಗ ನೀರಾವರಿ ಕ್ಷೇತ್ರ ಇದೆ. ರೈತರು ಇತ್ತೀಚೆಗೆ ಸಾಕಷ್ಟು ಕ್ಷೇತ್ರದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೀಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಹೆಚ್ಚೆಚ್ಚಾಗಿ ಶೀತಲ ಗೃಹಗಳು ಅಂದರೆ ಕೋಲ್ಡ್ ಸ್ಟೋರೇಜ್ಗಳು ಹೆಚ್ಚೆಚ್ಚಾಗಿ ಈ ಭಾಗದಲ್ಲಿ ಬರ್ತಾ ಇದ್ದಾವೆ. ರೈತರು ಅತಿ ಉತ್ಸಾಹದಿಂದ ಮೆಣಸಿನಕಾಯಿಯನ್ನು ಬೆಳೀತಿದ್ದಾರೆ. ಉತ್ಸಾಹದಲ್ಲಿ ಅತಿಯಾದ ರಾಸಾಯನಿಕವನ್ನು ಮೆಣಸಿನಕಾಯಿ ಬೆಳೆಗಳಿಗೆ ಸಿಂಪರಣೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಉತ್ಪಾದನೆಯನ್ನು ಪಡಿತಾ ಇದ್ದಾರೆ, ಸಹಜ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯತ್ತ ಹೆಚ್ಚು ಆಸಕ್ತಿಯನ್ನು ಕೊಟ್ಟು ಮಾಡತಕ್ಕಂಥ ಸುರೇಶ್ ಅವರು ರಾಮದುರ್ಗ ಗ್ರಾಮದ ಪ್ರಗತಿಪರ ರೈತರು. ಸ್ವತಃ ಒಕ್ಕಲುತನವನ್ನು ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಸುರೇಶ್ ಅವರು ಹಂಚಿಕೊತಿದ್ದಾರೆ. ಸುರೇಶ್ ಅವರು ಹೇಳಿ ತಮ್ಮ ಕೃಷಿ ಬದುಕು ಮೂಲ ಉದ್ಯೋಗ ನಿಮ್ಮ ಮನೆತನದ್ದು, ಯಾವ ಉದ್ಯೋಗ ನಿಮ್ದು? ನಮಸ್ಕಾರ ಸರ್, ನನ್ನ ಹೆಸರು ಸುರೇಶ್ ಅಂತೇಳಿ, ರಾಮದುರ್ಗ ಗ್ರಾಮ. ಮೂಲ ನಮ್ಮ ತಂದೆಯವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನೌಕರಿ ಮಾಡ್ತಿದ್ರಿ. ನಮ್ಮ ಅಪ್ಪರ ಪಿತ್ರಾಜಿತ ಆಸ್ತಿ ರೀ. ಅದೇ ಆಸ್ತಿಯಲ್ಲಿ ನಾವು ಪಿ ಯು ಸಿ ಸೆಕೆಂಡ್ ಇಯರ್ ವರೆಗೆ ವಿದ್ಯಾಭ್ಯಾಸ ಮುಗಿಸಿದ್ದೀವಿ ರೀ. ನಮ್ಮ ಬ್ರದರ್ಸ್ಗಳೆಲ್ಲ ನೌಕರಿ ಮಾಡ್ತಾ ಇದ್ದಾರೆ, ಆದರೂ ನಾವು ಒಕ್ಕಲ್ತನದಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಭೂಮಿಗಳೆಲ್ಲ ನಾನೇ ಮಾಡ್ತಾ ಇದ್ದೀನಿ ರೀ. ಈಗ ಆಲ್ರೆಡಿ ನಾನು ಮೆಣಸಿನಕಾಯಿನ ಬೆಳೆದನ್ ರೀ, ಹತ್ತಿ ಬೆಳೆದನ್ ರೀ, ಭತ್ತನ ಬೆಳಿತೀನಿ ರೀ. ಈಗ ಸದ್ಯದ ಇದ್ರೊಳಗ್ರಿ ಓದ ಸೀಸನ್ ಅಲ್ರಿ, ಹತ್ತಿ ತೊಗರಿ ಆಮೇಲೆ ಮೆಣಸಿನಕಾಯಿ 9 ಎಕರೆಯಲ್ಲಿ ಬೆಳೆದಿದ್ರಿ ನಾನು. 4 ಎಕರೆ ಹತ್ತಿ ಅಲ್ರಿ, ಒಂದು 18 ಕ್ವಿಂಟಲ್ ಹತ್ತಿನೂ ತಕ್ಕೊಂಡ್ರಿ, ಆಮೇಲೆ 7 ಕ್ವಿಂಟಲ್ ತೊಗರಿ ತೆಗೆದೇನ್ ರೀ ಅದರಲ್ಲಿ. ಆಮೇಲೆ ಅದಕ್ಕೆ ಯಾವುದೇ ರೀತಿಯಿಂದ ನೀರು ಬಿಟ್ಟಿಲ್ರಿ, ಯಾವುದೇ ರೀತಿಯಿಂದ ಗೊಬ್ಬರ ರಾಸಾಯನಿಕ ಗೊಬ್ಬರ ಇಲ್ರಿ. ಕೆಮಿಕಲ್ ಸ್ಪ್ರೇ ಒಂದೇ ಮೇಲೆ ತ್ರಿಪ್ಸಿಗೆ ಅಷ್ಟೇ ರೀ. ಮತ್ತೆ ಅದ್ರಲ್ಲಿ ಯಾಕಂದ್ರೆ ತೊಗರಿಯಲ್ಲಿ ಜೋಳ ತೊಗರಿ ಹತ್ತಿ ಮಿಕ್ಸ್ ಮಾಡೋದ್ರಿಂದ, ಜೋಳ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ, ತೊಗರಿ ಆದ್ರೂ ಒಂದು ಗಿದ್ನ 1 ಕೆಜಿ 1/2 ಕೆಜಿ ಮಿಕ್ಸ್ ಮಾಡಿಬಿಟ್ರೆ ಸಾಕ್ರಿ. ಹುಳುಗಳೇನದಲ್ಲ ಈ ಕಾಯಿ ಕೊರಕ ಹುಳುಗಳೆಲ್ಲ ಅಕ್ಕಿಗಳು ತಿಂದಾಕ್ತಾವ್ರಿ. ಅದು ನೀವು ಅದನ್ನ ಮಾಡಿದಾಗ ಅದಕ್ಕೆ ಅನುಭವಿಸಿದ್ರಿಗೆ ಗೊತ್ತಿರ ಅದು. ಯಾಕಂದ್ರೆ ಹೊಲ ತುಂಬ ಪಕ್ಷಿಗಳು ಎಷ್ಟು ಕಲರ್ ಹೊಡ್ತಾವ್ ಅಂತೇಳಿ ಅದ್ರ ಬಗ್ಗೆ ಅವಗಾಹನ ಬರ್ಬೇಕಾದ್ರೆ ಫಸ್ಟ್ ನಾವು ಮಾಡ್ಬೇಕು, ಮಾಡಿದಾಗ ಗೊತ್ತಾಗುತ್ತೆ. ಅದರಿಂದ ಅದನ್ನ ಇಟ್ಕಿ ಬೀಳೋದ್ರಿಂದ ಹೊಲ ಗೊಬ್ಬರನ ಆಗುತ್ತೆ, ಅದು ಬಹಳ ಅನುಕೂಲವಾದಂತ ನಾವು ಸಾವಯವದಲ್ಲಿ ಬೆಳೆಯುವುದಾದ್ರೆ ಇದನ್ನೆಲ್ಲ ಮಾಡಲೇಬೇಕು. ಈಗ ಮೆಣಸಿನಕಾಯಿಯನ್ನ ಬೆಳಿಲಿಕ್ಕೆ ಎಷ್ಟು ವರ್ಷ ಆಯ್ತು? ಈ ಒಂದು ನಿಮ್ಮ ರಾಮದುರ್ಗ ಗ್ರಾಮದಲ್ಲಿ 100ಕ್ಕೆ ಎಷ್ಟು ಮಂದಿ ಮೆಣಸಿನಕಾಯಿ, 100ಕ್ಕೆ ಎಷ್ಟು ಭಾಗ ಮೆಣಸಿನಕಾಯಿ ಆವರಿಸಿಕೊಂಡಿದೆ ನಿಮ್ಮ ಭೂಮಿ? ರಾಮದುರ್ಗ ಗ್ರಾಮಸ್ಥರು ಹೊಲಗಳು ಟೋಟಲಿ 25-30% ಅಂದ್ರೆ ಜಾಸ್ತಿ 50% ಇತ್ತು ಮೊದಲು ಮೆಣಸಿನಕಾಯಿ ಬೆಳೆ. ಇವತ್ತಿನ ದಿವಸ ಏನಾಗಿದ್ರೆ 16 ವರ್ಷದೊಳಗ ರಾಸಾಯನಿಕ ಹಾಕಿ ಹೊಲಗಳೆಲ್ಲ ಸಾಯಿಲ್ ಕಂಡೀಷನ್ ಎಲ್ಲ ಹಾಳಾಗಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಗಮನನೇ ಇಲ್ಲ ರೈತರಿಗೆ. ಮುಂದಿನಡೆ ಗೊಬ್ಬರ ಹಾಕೋದು, ಬೆಳೆ ತೆಗಿಬೇಕು ಅಷ್ಟೇ. ಅವ್ರು ಯಾರ್ದೋ ಲೀಸಿಂಗ್ ಕೊಡೋದು, ಲೀಸಿಂಗ್ ಮಾಡಿದ್ರೆ ಹೊಲದ ಬಗ್ಗೆ ಅದು ಏನು ಗುಣ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ. ಸುಮ್ಮನೆ ಮುಂದಿನಡೆ ಗೊಬ್ಬರ ಹಾಕೋದು, ಬೆಳೆ ತೆಗೋದು. ಅದರಿಂದ ಬೆಳೆ ತೆಗೆದು ಇವತ್ತಿನ ದಿವಸ ಎಲ್ಲ ಭತ್ತದ ಗಡ್ಡೆ ಆಗ್ತಾ ಇದಾವೆ. ಇದನ್ನ ರೈತರು ನಾವು ಅರ್ಥ ಮಾಡ್ಕೋಬೇಕು. ನಾವು ಕೆಲವೊಬ್ರು ರೈತರು ಅದ್ರ ಬಗ್ಗೆ ತಿಳ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ, ಕುರಿಗಳು ಮಂದಿಗಳು ಮಲಸಿದ್ರೆ ಆಮೇಲೆ ಊರಲ್ಲಿರ್ತಕ್ಕಂಥ ಗೊಬ್ಬರ ತಗೊಂಡು ಹೊಲಗಳಿಗೆ ಹಾಕೋದು. ಆಮೇಲೆ ನಾವು ಮಾಡ್ಬೇಕಾದ್ರೆ ಅಷ್ಟೇ, ನಾನು ಮೊದಲು ರೈತನವನು ಮೊದಲು ಒಂದು ಆಕಳು ಕಟ್ಟಬೇಕು. 1 ಎಕರೆ ಇದ್ರೆ ಒಂದು 30 ಎಕರೆ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾರ, ಅದ್ರ ಮಾಡ್ತಾ ಇದೀವಿ ನಾವು. 10 ಎಕರೆ ಅಂತ ಕಂಟ್ರೋಲ್ ಮಾಡ್ತಾ ಇದೀವಿ. ಇವತ್ತಿನ ದಿವಸ ಘನ ಜೀವಮೃತ ಜೀವಾಮೃತ ಇವನ್ನೆಲ್ಲ ಬೆಳೆಸಿಕೊಂಡು ನಾವು ಹೊಲದಾಗ ಬೆಳೆದಾಗನೆ ಹೊಲ ಫಲವತ್ತಾಗಿ ವೃದ್ಧಿ ಆಗುತ್ತ. ನಮ್ಮ ಪೀಳಿಗೆಗೂ ಆ ಹೊಲ ಭೂಮಿನ ಕೊಟ್ಟೋಗತ್ತ ಶಕ್ತಿ ನಾವು ಕೊಡಬಹುದು. ಈಗ ತಾವು ಎಷ್ಟು ವರ್ಷದಿಂದ ಮೆಣಸಿನಕಾಯಿ ಬೆಳೆಯಕತ್ತೀರಿ? ಹತ್ತಿ ಮೆಣಸಿನಕಾಯಿ ಬೆಳೆಯಕತ್ತಿ ಎಷ್ಟು ವರ್ಷ ಆತ್ ನೀವು? ನಾವು ಹತ್ತಿ ಮೆಣಸಿನಕಾಯಿ ಬೆಳೆಯಕತ್ತಿ, ಇದು 4 ವರ್ಷ ಐತ್ರಿ ಅಷ್ಟೇ ರೀ. ಈಗ ನಿಮ್ದು ಭೂಮಿ ಎಷ್ಟೈತಿ, ಎಷ್ಟೆಕರೆ ಯಾವ ಬೆಳೆಗಳನ್ನ ಹಾಕಿರ್ತಾರೆ ನಿಮ್ ಭೂಮಿಯಲ್ಲಿ? ನಾವು ಭತ್ತದ ಗದ್ದೆ ಬಹಳ ಅದಾವ್ರಿ, ಒಂದು 20 ಎಕರೆ ಭತ್ತದ ಗದ್ದೆ ಬೇರೆ ಲೀಸಿಗೆ ಕೊಟ್ಟಿದ್ರು ನಾವು. ಈಗ ನಾವು 9 ಎಕರೆ ನೋಡಿದ್ರೆ ನಾವು ಈ ಹಂತವಾಗಿ ಈ ಸಾವಯವ ಗೆಳಿಬೇಕಂತೇಳಿ 9 ಎಕರೆ ನಾವು ಆಯ್ಕೆ ಮಾಡಿಕೊಂಡು ಇದರಲ್ಲಿ ಹತ್ತಿ ತೊಗರಿ ಮೆಣಸಿನಕಾಯಿ 2 ಮೆಣಸಿನಕಾಯಿ ಬೆಳಿತಾ ಇದ್ದೀವ್ರಿ, ಹತ್ತಿನೂ ಬೆಳೆದಿದ್ದೀವಿ. ಈಗ ನೆಕ್ಸ್ಟ್ ಏನ್ ಮಾಡಕತ್ತೀರಿ, ಈಗ ಘನ ಜೀವಮೃತ ಜೀವಮೃತ ರೆಡಿ ಮಾಡಿದೀರಿ. ಅದಕ್ಕ ನಮ್ಮ ಕೃಷಿ ವಿಷಯದಲ್ಲಿ ಕಡೆಯಿಂದ ಟ್ರೈಕೋಡರ್ಮ ಸೋಡಮೋನಸ್ ಜೀವ ಶಿಲೀಂಧ್ರ ನಾಶಕಗಳು ಏನ್ ಬರ್ತಾವಲ್ರಿ ಅವೆಲ್ಲ ತಗೊಂಬಂದು ನಾವು ಘನ ಜೀವಮೃತಕ್ಕೆ ಅದನ್ನ ಮಿಕ್ಸ್ ಮಾಡಿ ಅದನ್ನ ಹೊಲದಲ್ಲಿ 15 ದಿವಸ ಮುಂಚಿತವಾಗಿ ಹೊಲದಲ್ಲಿ ತೇವಾಂಶ ಇರುವಾಗ ನಾವು ಅದು ಸ್ಪ್ರೆಡ್ ಮಾಡಿ ಬೋದಾಕಿ ನಾವು ಸಸಿ ನಾಟಿ ಮಾಡಿದ್ದೆ ಅದರಲ್ಲಿ ಒಳ್ಳೆ ಇಳುವರಿ ತಕ್ಕಂತ ಶಕ್ತಿ ಪಡೆಯಬಹುದು. ಈಗ ಮೆಣಸಿನಕಾಯಿ ಹಾಕಿರ್ತಮ್ಮ ಅನುಭವ, ಮೆಣಸಿನಕಾಯಿ ಸುಮಾರು ವರ್ಷದಿಂದ ಅನುಭವ ಇದೆ, ಎಕರೆಗೆ ಎಷ್ಟು ಇಳುವರಿಯನ್ನ ಮೆಣಸಿನಕಾಯಿ ಪಡಿತಾ ಇದಿರ್ತಾವ? ಎಕರೆಗೆ ನಾವು 15 ಕ್ವಿಂಟಲ್ ತೆಗಿತಾ ಇದೀವ್ರಿ. ಸಾವಯವ ಬೆಳೆಯೋದ್ರಿಂದ 15 ಕ್ವಿಂಟಲ್ ತೆಗಿತೀವ್ರಿ. ಅನಾವಶ್ಯಕ ನಾವು ರಾಸಾಯನಿಕ ಗೊಬ್ಬರನ ಹಾಕಲ್ರಿ, ಕೀಟನಾಶಕಗಳನ್ನ ಬಹಳ ಕಡಿಮೆ ರೀ ನಾವು, ರೇರು. ನಾವು ಕೃಷಿ ವಿಷಯದಲ್ಲಿ ಕೆವಿಕೆ ಲ್ಯಾಬ್ನಲ್ಲಿ ವರ್ಟಿಸಿಲಿಯಮು ಆಮೇಲೆ ಮೆಟ್ರೈಜಿಯಮು ಬೇವೇರಿಯಾ ಕೀಟನಾಶಕಗಳು ಏನದಲ್ರಿ ಅವನ್ನೆಲ್ಲ ತಗೊಂಬಂದು ಅವನ್ ತಗೊಂಬಂದು ನಾವು ವೃದ್ಧಿ ಮಾಡಿಕೊಂಡು ನಾವು ಬೆಳೆಗಳಿಗೆ ಸ್ಪ್ರೇ ಮಾಡಿ ನಾವು ಬೆಳಿತಾ ಇದೀವಿ ಮೆಣಸಿನಕಾಯಿ. ಹೀಗೆ ನಿಮ್ಮಲ್ಲಿ ಈ ರೀತಿ ನಿಮ್ಮ ರೀತಿ ಮಾಡುವಂತ ರೈತರದಾರ ನಿಮ್ದು ಕಲ್ಕೊಂಡು ಯಾಕೆ ನೀವು ಬೇರೆ ರೈತರಿಗೆ ಹೇಳಬಹುದು ನೀವು ಮಾಡ್ತಕ್ಕಂತ ಪದ್ಧತಿಯನ್ನ? ಹೇಳ್ತೇವ್ರಿ ಕೆಲವರು, ಒಂದು 2 ರೈತರು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ವಹಿಸಿ ನನ್ನ ಮಾರ್ಗದರ್ಶನದಲ್ಲಿ ಹಂಗ ನಡೀತಾ ಇದಾರೆ. ಅವ್ರನ್ನ ಇವರು ಚೆನ್ನಾಗಿ ಇಳುವರಿ ತಕ್ಕೊಂಡಿದ್ದಾರೆ ಅವರು. ಈ ನೋಡಿ ನೀವು ಹತ್ತಿ ಬೆಳಿತೀರಿ, ಮೆಣಸಿನಕಾಯಿ ಬೆಳಿತೀರಿ, ಜೊತೆಗೆ ಮತ್ ಬೇರೆ ಭತ್ತನೂ ಇದೆ ನಿಮ್ಗೆ. ವಿಶೇಷವಾಗಿ ಹತ್ತಿ ಮೆಣಸಿನಕಾಯಿಯಲ್ಲಿ ಇತ್ತೀಚೆಗೆ ಬಹಳಷ್ಟು ಮೆಣಸಿನಕಾಯಿ ಹೋಗ್ತಿದ್ದಾರೆ, ಯಾಕೆ ಹತ್ತಿ ಈ ವರ್ಷ ಏನ್ ಅನ್ಸುತ್ತೆ ನಿಮ್ಗೆ? ಏರಿಯಾ ಹತ್ತಿ ಬರ್ದು ಜಾಸ್ತಿ ಆಗತ್ತೋ ಮೆಣಸಿನಕಾಯಿ ಜಾಸ್ತಿ ಆಗತ್ತ? ಈ ಸಲ ಮೆಣಸಿನಕಾಯಿನೇ ಜಾಸ್ತಿ ಆಗತ್ತ ರೀ, ಅಂದ್ರೆ ನೀರಾವರಿ ಭಾಗದಲ್ರಿ. ನೀರಾವರಿ ಭಾಗದಲ್ಲಿ ಮೆಣಸಿನಕಾಯಿ ಜಾಸ್ತಿ ಆಗುತ್ತೆ, ಹತ್ತಿನೂ ಇರುತ್ತೆ ಕಡಿಮೆ. ಒಣಬೇಸದಲ್ಲಿ ಹತ್ತಿ ಹೋಗ್ತಾರೆ. ಆ ಒಣಬೇಸದಲ್ಲಿ ಹತ್ತಿ ಹೋಗುತ್ತಾರೆ. ನಮ್ಮ ಭಾಗದ ಏನಾದ್ರು ನೀರಾವರಿ ಐತಲ್ರಿ, ಆದ್ರೂ ಹತ್ತಿ ಬಿಡಲ್ರಿ, ಹತ್ತಿ ಮಾಡ್ತಾರ. ನಿಮ್ಮ ಭಾಗದಲ್ಲಿ ನೂರಕ್ಕೆ ಎಷ್ಟು ಭಾಗ ನೀರಾವರಿ ಆಗ್ತಾ ಇದೆ ಇಲ್ಲೆಲ್ಲ, ಎಷ್ಟು ಪ್ರತಿಶತ ನೀರಾವರಿ ಇದೆ? ಟೋಟಲಿ 100% ರಾಮರ ಗ್ರಾಮದಲ್ಲಿ ನೀರಾವರಿ ಇದೆ ಸರ್. ಅಂದ್ರೆ ಕೆನಾಲ್ ನೀರೆಲ್ಲ? ಕೆನಾಲ್ ನೀರು ಇದಾರೆ ಸರ್, ಕೆರೆ ನೀರು ಇದಾರೆ. ಒಂದು 200 acres ಕೆರೆ ನೀರಿದೆ. ಆ ಕೆರೆ ನೀರನ್ನ ಎಲ್ಲರೂ ಸಂಪೂರ್ಣ ಬಳಸಿಂತಾರೆ. ಅದನ್ನ ಕೆನಲ್ ನೀರನ್ನ ಬಹಳ ಅನುಕೂಲ ಐತೆ. ಈಗ ತಮ್ದು 15 quintal ಮೆಣಸಿನಕಾಯಿ 1 acre ತಕ್ಕೊಂಡು ಅಂತಂದ್ರೆ ಖರ್ಚು ಎಷ್ಟು ಮಾಡಿದ್ರೆ? ಅದಕ್ಕೆ ಖರ್ಚು ಬಹಳ ಅಂದ್ರೆ ಒಂದು 3.5 lakh ಮುಗಿದೋಗಿ ಬಿಟ್ಟಿದ್ರೆ. 4 acres ಅಂದ್ರೆ 3.5 lakh ಅಂತಂದ್ರೆ ನಿಮ್ಗೆ 50,000 rupees ಒಂದು ಎವರೇಜ್ ಆಗೈತೆ. ಎವರೇಜ್ ರೀ ಒಂದು 10% ಹೆಚ್ಚು ಕಡಿಮೆ ಆಗತ್ತ ಅಷ್ಟೇ. 60-70 ಒಳಗೆ ಆಗೋದ್ರೆ ಅದಕ್ಕಿಂತ ಹೆಚ್ಚಿಗೆ ಏನಾಗಿಲ್ರಿ. ಈಗ ಲಾಭ ಅದು ನೋಡಿದ್ರೆ ಹೇಗ ಅನಿಸ್ತದೆ ನಿಮಗೆ? ಮೆಣಸಿನಕಾಯಿ 50,000 ತನಕ ಹೋಗಿತ್ತು ಈ ಸಲ ವಿಶೇಷವಾಗಿ. ನಿಮ್ದು ಹೈಯೆಸ್ಟ್ ರೇಟ್ ಎಷ್ಟು ಸಿಕ್ತು ಮೆಣಸಿನಕಾಯಿ? ನಮ್ಮಲ್ಲಿ ಹೈಯೆಸ್ಟ್ ರೇಟ್ ನೋಡ್ರಿ ಈಗ 22-24 ತನ. ಅದರಲ್ಲಿ ಬ್ಯಾಡಿಗೆ ಐಟಮ್ ಇದ್ರೆ 24 ಇದಾರೆ. 553 ಅಂತ ಬರುತ್ತೆ. ಅದರಲ್ಲಿ ಗುಂಟೂರು ಐಟಮ್ 5 ಅಂತ ಬರುತ್ತೆ. ಅದೇನದಲ್ರಿ ಅದು 21 ಅಲ್ಲಿಗೆ ಸ್ಟಾಪ್ ಆಗಿತ್ತರೆ ನಾವೇನ್ ಮಾಡಿದ್ರಿ ಮಾರ್ಲಾರ್ದ ಎಸಿ ಇಟ್ಟಿದ್ರು ನಾವು. ಯಾಕಂದ್ರೆ 24 ಮುಂದೆ ಹೋಗುತ್ತನೋ ಆಸೆ ಇಟ್ಟಿದ್ದೀರಿ. ಆದ್ರೆ ಈಗ ಜಂಪ್ ಆಗಿದ್ರೆ ಮಾರ್ಕೆಟ್ ಈಗ ಇನ್ನೂ 1.5 ಮಾರ್ಬೇಕಂತ ಆಸಕ್ತಿ ಐತ್ರಿ. ಅದು ಹೇಗೆ ಎಲ್ಲರೂ ಮೆಣಸಿನಕಾಯಿ ಏಸಿಯೊಳಗೆ ಇಟ್ಬಿಡ್ತಾರೆ? ಈಗ ರೈತರು ಬಹಳ ಜನ ಈಗ ಅದ್ರ ಬಗ್ಗೆ ತಿಳ್ಕೊಂಡು ಖರೀದಾರಿ ಕೊಡ್ಲಾರ್ದ ತಾವ ರೈತರು ಇಟ್ಟಿದ್ದಾರೆ ಏಸಿಯಲ್ಲಿ. ನೋಡಿ ರಾಸಾಯನಿಕವನ್ನ ಕಡಿಮೆ ಮಾಡಿ ರಾಸಾಯನಿಕ ಸಾವಯವ ಕಡೆ ಅಂತಂದ್ರೆ ವಿಶೇಷವಾಗಿ ಮನೆಯಲ್ಲಿ ದನಗಳು ಬೇಕು ಜಾಸ್ತಿ. ಎಷ್ಟು ದನ? ದನ 4 ಇದಾರೆ ಸರ್. 4 ಇದ್ರೇನೆ ಒಕ್ಕಲ್ತನ ಮಾಡ್ಬೇಕ್ರಿ. ಇಲ್ಲಾಂದ್ರೆ ನಾವು ಸುಮ್ನೆ ರಾಸಾಯನಿಕ ಹಾಕ್ತಿವಿ ಹೊಲ ಮಾಡ್ತೀವಿ ಅಂತಂದ್ರೆ ಅದು ಅವ್ರ ರೈತರೇ ಅಲ್ಲ ಅವರು. ಹೇಗೆ ನೀವು ಮನೆಯಲ್ಲಿ ದುಡಿಯೋರು ಎಷ್ಟು ಮಂದಿದ್ದೀರಿ? ಹೇಗ್ ಮಾಡ್ತೀರಿ ಒಕ್ಕಲ್ತನ ಎಲ್ಲ? ದುಡಿಯೋರು ನಾವೊಬ್ಬರು ನೋಡಿಕೊಂಡೋದ್ರೆ ಎಲ್ಲ ಆಳುಗಳ ಮೇಲೆ ಮಾಡಿಸ್ತಾರೆ ಕೆಲಸ. ಎಲ್ಲ ಆಳುಗಳ ಮೇಲೆ? ಆಳುಗಳ ಮೇಲೆ ಮಾಡಿಸ್ತಾರೆ. ಹೇಗೆ ಮತ್ತೆ 50 acres ಭೂಮಿ ಅಂತಂದ್ರೆ ನಿರ್ವಹಣೆ ಕಷ್ಟ ಆಗತ್ತೆ? ಉಳಿದೆಲ್ಲ ಲೀಸ್ ಕೊಟ್ಟಿದ್ರೆ? ಲೀಸ್ ಕೊಟ್ಟಿದ್ದೀರಿ. ಅಂತಂತವಾಗಿ ನಾವು ಸಾವಯವದಾಗ ಹೊಂಟಿವಲ್ರಿ. ಒಂದೊಂದು ಅಂತಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಭತ್ತದ ಗದ್ದೆನ ಸಾವಯವ ಬೆಳಿಬೇಕಂತ ಆಸಕ್ತಿ ಐತ್ರಿ. ಏನು ಸಾವಯವ ಅಂತಂದ್ರೆ ಸಂಪೂರ್ಣ ಆಗಿಲ್ಲ ನಿಮ್ ಮೆಣಸಿನಕಾಯಿ ಅದು ಎಲ್ಲ, ಆದ್ರೂ ಸಾವಯವದೊಳಗ ತಾವ್ ಹೋಗ್ತಾ ಇದ್ದೀರಿ, ಏನ್ ಅನ್ಸುತ್ತೆ ಕ್ವಾಲಿಟಿ ಬಗ್ಗೆ ನಿಮ್ಗೆ? ಕ್ವಾಲಿಟಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ರೀ. ಕ್ವಾಲಿಟಿ ಅಲ್ಲಿ 2 ಯಾವುದೇ ರೀತಿಯಿಂದ ಅದಕ್ಕ ಮೆಣಸಿನಕಾಯಿ ಚುಕ್ಕೆ ರೋಗ ಜಾಸ್ತಿ ಬರುತ್ತೆ, ಬಿಳಿ ಕಾಯಾಗುತ್ತೆ ಅಂತ ಹೇಳ್ತಾರೆ. ಅದು ನಾವು ಸಾವಯವ ಹೋದಾಗ್ರೆ ಅದು ಯಾವುದು ಕಂಡು ಬರಲ್ರಿ. ಅದು ನಾವು ರಾಸಾಯನಿಕ ಮೇಲೆ ಬಳಸಿ ಕೆಳಗೆ ಬೆಳೆಸಿದಾಗನೇ ಭೂಮಿನ ಕೆಟ್ಟೋಗುತ್ತೆ, ಬೆಳೆನ ಬರಲ್ಲ. ಅದು ಸುಮ್ಮನೆ ಇವ್ರು ಓದ್ಸಲ ಒಬ್ಬೊಬ್ರು 1 acre ಒಳಗ 1 lakh ಲಾಸ್ ಆಗಿ ಮನೆ ಕೂತಿದ್ದಾರೆ. ಈ ವರ್ಷ ಏನೋ ಒಂದು ವಾತಾವರಣ ಸಾಹಿತಿ ಕೊಟ್ಟದ ಅಂತೇಳಿ ಕೆಲವೊಬ್ರು ಬೆಳ್ಕೊಂಡಿದ್ದಾರೆ. ಆದ್ರೆ ನಮ್ದು ಹೆಂಗಾದ್ರೆ ಹೋದ ವರ್ಷನೇ ಲಾಭ ತಗೊಂಡಿವಿ, ಈ ವರ್ಷ ಲಾಭ ತಗೊಂಡಿವಿ. ಖರ್ಚು ಕಡಿಮೆ ಆಗತ್ತೆ, ಜೊತೆಗೆ ನಿಮ್ಗೆ ಇಳುವರಿನ 15 quintal ಅಂದ್ರೆ ಇಲ್ಲಿ 25-30 quintal ಇಳುವರಿ ತೆಗಿತಾರೆ ರೈತ. ಜಗ್ಗಿ ಖರ್ಚು ಮಾಡ್ತಾರೆ ಮೆಣಸಿನಕಾಯಿಗೆ. ಅದು ರಾಸಾಯನಿಕವಾಗಿ ತೆಗಿತಾರೆ ಅವರು, ಜಾಸ್ತಿ ಆಗ್ತಾರೆ, ಭೂಮಿ ಹಾಳು ಮಾಡ್ತಾರೆ ಅಷ್ಟೇ. ಅದು ಮುಂದೆ ಅವ್ರ ಪೀಳಿಗೆ ಬರೋದ್ ಚಾನ್ಸೇ ಇಲ್ರಿ. ಅದು ಈಗ ಆಲ್ರೆಡಿ ನಾನು ಹೇಳಿದ್ರೆ 1,000 acres ಈಗ ಹಾಲು ಭತ್ತದ ಗದ್ದೆ ಕುಂದರ್ಸಕತ್ತಾರೆ. ಈಗ ಈ ಮಣ್ಕಲ್ಲು ಅಪ್ ಟು ಮಣ್ಕಲ್ಲು ಇದ್ಕೊಂಡು ಜಾಟಗಲ್ವರಿಗೆ ಇವತ್ತಿನ ದಿವಸ ಮೆಣಸಿನಕಾಯಿ ಬೆಳೆಲಾರದಂತ ಪರಿಸ್ಥಿತಿ ಬಂದ್ರೆ ಹತ್ತಿ ಕೂಡ ಬೆಳೆವಲ್ರಿ. ಅದು ಅವಳ ಆ ಭೂಮಿ. ನಾವು ರೈತರಾದವರು ಮೊದಲು ದನಗಳ ಬಗ್ಗೆ ಅದಕ್ಕ ಹಸಿರೆಲೆ ಗೊಬ್ಬರ ಹೊಲದಾಗ ತುಂಬಿಕೊಂಡು ಒಣ ಬೆಳೆದಾಗ್ರೆ ಅನವಶ್ಯಕವಾಗಿ ನೀರು ಬಿಡುವಂತ ಪ್ರಮೇಯ ಬರಲ್ರಿ. ಅದಕ್ಕೆ ಭೂಮಿಗೆ ತೇವಾಂಶ ಅದು ಮುಟ್ಟಿ ಮಾಡಿದ್ರೆ ಹಸಿ ಆಗತಕ್ಕಂತ ಶಕ್ತಿ ಇದ್ರೆ ಸಾಕ್ರಿ ಭೂಮಿಗೆ. ಈಗ ಕೃಷಿ ಒಂದು ಹತ್ತಿ ಕಡ್ಡಿ ಬರ್ತಾವ, ತೊಗರಿ ಕಡ್ಡಿ ಬರ್ತಾವ, ಹುಲ್ಲು ಬರ್ತದ, ಕಸ ಕಡ್ಡಿ ಬರ್ತಾವ, ಭೂಮಿಯೊಳಗ ಬಹಳಷ್ಟು ಮಂದಿ ಸುಡ್ತಿರ್ತಾರೆ. ನೀವು ಅದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ? ಅದನ್ನ ನೀವು ಹೆಂಗ್ ತಗೋತಿರ್ತಾರೆ? ನಾವು ಹೊಲದಲ್ಲಿ ನಾಲ್ ಹೊರಗ ನಮ್ಮ ಹೊಲದಾಗ ನೀರೇನ್ ಹೊರಗೆ ಹೋಗ್ತಾ ಇರ್ತಾವಲ್ರಿ, ಆ ಭಾಗದಾಗಲ್ರಿ ಅದು ನೀರು ಹೋಗಕ್ಕೆ ಬಿಡ್ಬೇಕ್ರಿ. ಒಂದು ಭಾಗದಲ್ಲಿ ಒಂದು ದೊಡ್ಡದೊಂದು ಗುಂಡಿ ತೆಗಿಬೇಕ್ರಿ. ಗುಂಡಿ ತೆಗೆದು ಆ ಮಣ್ಣು ಸಪರೇಟ್ ಮಾಡಿಕೊಂಡು ನಾವು ಕಟ್ಟಿಗೆ ಏನಿರ್ತಾವ್ರಿ ಯಾವುದು ಹೊಲದಲ್ಲಿ ಸುಡ್ಬಾರ್ದ್ರಿ. ಹೊಲದಲ್ಲಿ ಸುಟ್ರೆ ಜೀವಕೋಶಗಳು ಕೋಟ್ಯಾನ ಕೋಟಿ ಜೀವಕೋಶಗಳು ಸತ್ತೋಗ್ಬಿಡ್ತಾವ. ವರ್ಷ ವರ್ಷ ಸುಟ್ಕೊಂತ ಹೊಲದಾಗಿರ್ತಕ್ಕಂತ ಜೀವಕೋಟಿನ ಎಲ್ಲ ಸರ್ವನಾಶ ಮಾಡಿ ಅದು ಹೊಲ ಎಲ್ಲಿ ಬೆಳೀತದ, ಬೆಳೆಯಕ್ ಚಾನ್ಸೇ ಇಲ್ರಿ. ಅದು ನಾವು ಅದನ್ನ ವೃದ್ಧಿ ಮಾಡ್ಕೋಬೇಕು. ಈಗ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯದಾಗ ಜೀವರಾಶಿಗಳನ್ನ ಅವ್ರು ಡೆವಲಪ್ ಮಾಡಿ ನಮ್ಗೆ ಕೊಡ್ತಾ ಇದಾರೆ. ಅದನ್ನ ತಂದು ನಾವು ಹೊಲದಾಗ ಶುರು ಹಾಕ್ಬೇಕು. ಹಾಕಿದಾಗೇನೆ ನಾವು ವೃದ್ಧಿ ಆಗಕ್ಕೆ ಚಾನ್ಸ್ ಐತೆ. ನೀವು ಮಾಡ್ತಾ ಇದ್ರ ಎಲ್ಲ ಈಗ ನಾವು ಮಾಡ್ತಾ ಇದೀವಿ ಸರ್. ಟೋಟಲಿ ಎಲ್ಲ ಟ್ರೈ ಕೊಡೋದ್ರೆ ಎಲ್ಲ ಏನು ವೇಸ್ಟ್ ಎಲ್ಲ ಕಸ ಅದನ್ನ ಗೊಬ್ಬರ ಮಾಡ್ಕೋತೀರ ಅಷ್ಟು. ನಮ್ಮ ಹೊಲದಲ್ಲೇ ನಾವು ತಗ್ಗು ಮಾಡಿಕೊಂಡ್ರಿ. ನಾವು ಜೋಳ ಬೆಳೆದ್ರು ಸ್ವಲ್ಪ ತಗೊಂಡು ಅದಕ್ಕೆ ಅದಕ್ಕೆ ಹಾಕ್ತೇನ್ರಿ. ಮನೆಗೆ ಒಂದಿಷ್ಟು ಬೇಕಿದ್ದಷ್ಟು ತಂದು ಉಳಿಕದಂತ ಮತ್ತೆ ತೊಗರಿ ಕಟ್ಟಿಗ್ರಿ ಹೋಸಲ ತೊಗರಿ ಕಟ್ಟಿಗೆ ಅದಕ್ಕೆ ಹಾಕಿದ್ದೀರಿ. ಈ ವರ್ಷ ಹತ್ತಿ ಕಟ್ಟಿಗ್ರಿ. ಈಗ ಇವತ್ತು ಅದೇ ಕೆಲಸ ಮಾಡಿ ಮನೆಗೆ ಬಂದಿದ್ರೆ ನೀವು ಬಂದಿರಿ ಸರ್. ಅಂದ್ರೆ ಚಲೋ ಒಳ್ಳೆ ಗೊಬ್ಬರ ಬಿಡ್ತಲ್ಲ ನಿಮ್ಗದ ಸಾವಯವ ಭಾರಿ ಗೊಬ್ಬರ ರೀ. ಈಗ ನಮ್ಮ ಹೊಲದಲ್ರಿ ಈಗ ಹೋಗಿ ಒಂದು ಹತ್ತಿ ಕಟ್ಟಿ ಕಿತ್ತಿದ್ರೆ ಅದ್ರ ಬಗ್ಗೆ ನೆರೆ ಸಿಗುತ್ತೆ. ಅಷ್ಟು ವೃದ್ಧಿ ಆಗಿತ್ತು ಅದು ಹೊಲ. ಅಂದ್ರೆ ನೀವು ನಿಮ್ಮ ಒಬ್ಬ ಮಾದರಿ ರೈತರು ರಾಮದುರ್ಗದಲ್ಲಿ, ಇತರ ರೈತರು ನಿಮ್ಮ ಅನುಭವ ಆಗ್ಲಿ ಸುರೇಶ್ ಅವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಹಾಗೆ ರೈತರು ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡ್ತಾ ಮಾಡ್ತಾ ನಿಮ್ಮ ಹಾಗೆ ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರಗಳನ್ನ, ಕಸ ಕಡ್ಡಿಗಳನ್ನ ಬಳಸಿಕೊಂಡು ಗೊಬ್ಬರ ತಯಾರು ಮಾಡಿಕೊಂಡು ಭೂಮಿ ಹಾಕಿದ್ರೆ ಖಂಡಿತ ಭೂಮಿ ಫಲವತ್ತಾಗತ್ತೆ, ಎರೆಹುಳ ಜಾಸ್ತಿ ಆಗ್ತವೆ, ಒಳ್ಳೆ ಒಂದು ಫಲವತ್ತಾದ ಭೂಮಿಯನ್ನ ಉಳಿಸಿಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸುರೇಶ್ ಅವರು ಇದುವರೆಗೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಮಗೆ ಎಲ್ಲ ರೈತರ ಪರವಾಗಿ ಧನ್ಯವಾದ. ತಮಗೆ ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ದೇವದುರ್ಗ ತಾಲೂಕಿನ ರಾಮದುರ್ಗ ಗ್ರಾಮದ ಸುರೇಶ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಬನ್ನಿ ಈಗ ಇದೊಂದು ವಾಣಿಜ್ಯ ಪ್ರಕಟಣೆ. हर जोखिम से निकल कर फसल आए सुरक्षित हो जाए फसल हर किसान हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಬನ್ನೀಗ ಮಣ್ಣಿನ ಫಲವತ್ತತೆ ಮತ್ತು ಸಾವಯವ ಕೃಷಿ ಕುರಿತು ಮಣ್ಣು ತಜ್ಞರಾದಂತಹ ಡಾಕ್ಟರ್ ಎಸ್ ಎನ್ ಭಟ್ ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಸಾವಯವ ಕೃಷಿಯ ಬಗ್ಗೆ ಕೆಲವೊಂದು ನನ್ನ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈ ಸಾವಯವ ಕೃಷಿ ಒಂದು ಪುರಾತನ ಒಂದು ಕೃಷಿಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಎಂದರೆ ಆಧುನಿಕ ಕೃಷಿಯ ಕೆಲವೊಂದು ನ್ಯೂನತೆಗಳು ಅಂತ ಹೇಳಬಹುದು. ಅವುಗಳಲ್ಲಿ ಪ್ರಮುಖವಾದದ್ದು ಇಳುವರಿಯಲ್ಲಿ ಸ್ಥಿರತೆ ಇರದೇ ಇರುವುದು, ಎರಡನೇದಾಗಿ ಭೂಮಿಯ ಗುಣಧರ್ಮದ ಮೇಲೆ ದುಷ್ಪರಿಣಾಮವನ್ನ ಉಂಟು ಮಾಡ್ತಾ ಇದೆ, ಅಂದ್ರೆ ಭೂಮಿಯ ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ ಹಾಗೂ ಜೈವಿಕ ಗುಣಧರ್ಮಗಳು ದುಷ್ಪರಿಣಾಮಕ್ಕೆ ಒಳಗಾಗ್ತಿದೆ, ಮತ್ತು ಪರಿಸರದಲ್ಲಿ ಅಂತರ್ಜಲದಲ್ಲಿ ವಿಷಪೂರಿತ ವಸ್ತುಗಳು ಸಂಗ್ರಹವಾಗ್ತಿದೆ. ನಾಲ್ಕನೇದಾಗಿ ವಾತಾವರಣದಲ್ಲಿ ಸಹ ವಿಷವನ್ನ ಉಂಟು ಮಾಡ್ತಿದೆ. ಇವೆಲ್ಲದಕ್ಕೆ ಒಂದು ಪರ್ಯಾಯ ಮಾರ್ಗ ಅಂದ್ರೆ ಸಾವಯವ ಕೃಷಿ ಅಂತ ಹೇಳಬಹುದು. ಸಾವಯವ ಕೃಷಿಯಲ್ಲಿ ಪ್ರಮುಖವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹಾಗೂ ಜೈವಿಕ ಗೊಬ್ಬರಗಳನ್ನು ಬಳಸಿಕೊಂಡು ಪೋಷಕಾಂಶಗಳನ್ನ ಗಿಡಗಳಿಗೆ ಒದಗಿಸುವುದು ಹಾಗೂ ಪರಿಸರ ಸ್ನೇಹಿ ವಿಧಾನಗಳಿಂದ ಹಾಗೂ ಜೈವಿಕ ವಿಧಾನಗಳಿಂದ ಕೀಟ ಮತ್ತು ರೋಗಗಳನ್ನ ನಿಯಂತ್ರಣವನ್ನು ಮಾಡುವಂತಹ ಸುಸ್ಥಿರವಾದಂತಹ ಕೃಷಿ ಪದ್ಧತಿಗೆ ಸಾವಯವ ಕೃಷಿ ಅಂತ ಕರೀತಾರೆ. ಈ ಸಾವಯವ ಕೃಷಿಯಲ್ಲಿ ಮುಖ್ಯವಾಗಿ ಇವತ್ತಿನ ದಿನ ನಾನು ಮಣ್ಣಿನ ಫಲವತ್ತತೆಗಳ ನಿರ್ವಹಣೆ, ಯಾವ ರೀತಿ ನಾವು ಪೋಷಕಾಂಶಗಳನ್ನ ಕೊಡಬಹುದು ಹೇಳುವುದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ಈ ಸಾವಯವ ಕೃಷಿಯಲ್ಲಿ ಫಲವತ್ತತೆಯ ನಿರ್ವಹಣೆಯಲ್ಲಿ ಪ್ರಮುಖ ಒಂದನೇದಾಗಿ ಬೆಳೆ ಪದ್ಧತಿಗಳನ್ನ ಆಯ್ದುಕೊಳ್ಳುವುದು. ದ್ವಿದಳ ಧಾನ್ಯ ಬೆಳೆಗಳ ಒಂದು ಮುಖ್ಯವಾದ ಗುಣಧರ್ಮ ಅಂದ್ರೆ ವಾತಾವರಣದಲ್ಲಿರುವಂತಹ ಹೇರಳವಾದ ಸಾರಜನಕವನ್ನ ತನ್ನ ಬೇರುಗಳಲ್ಲಿ ಹೀರಿಕೊಂಡು ಇತರ ಸಸ್ಯಗಳಿಗೆ ಒದಗಿಸುವಂತದ್ದು. ಇದಕ್ಕೆ ಸೂಕ್ಷ್ಮ ಜೀವಿಗಳು ಸಹ ಸಹಕಾರಿಯಾಗುತ್ತವೆ. ಭೂಮಿಯಲ್ಲಿ ರೈಟೋಬಿಯಂ ಅಂತ ಸೂಕ್ಷ್ಮ ಜೀವಿಗಳು ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ಸುಮಾರು 40-80 kg ಸಾರಜನಕವನ್ನ ಬೇರುಗಳಲ್ಲಿ ಸ್ಥಿರೀಕರಣ ಮಾಡಿ ಸಸ್ಯಗಳಿಗೆ ಒದಗಿಸುತ್ತವೆ. ಎರಡನೇದಾಗಿ ಬೆಳೆ ಹುಡುಕಿಗಳು ಸಾಮಾನ್ಯವಾಗಿ ಈ ಭಾಗದಲ್ಲಿ ತೊಗರಿ, ಹತ್ತಿ ಹಾಗೂ ಸೂರ್ಯಕಾಂತಿ ಇತ್ಯಾದಿ ಬೆಳೆಗಳನ್ನು ಬೆಳೀತಾರೆ. ಇಂಥ ಬೆಳೆಗಳನ್ನು ಬೆಳೆದ ನಂತರ ರೈತರು ಅದನ್ನು 50%-60% ಈ ಬೆಳೆ ತ್ಯಾಜ್ಯಗಳನ್ನ ಬೆಳೆ ಉಳಿಕೆಗಳನ್ನ ಉರುವಲಿಗೆ ಬಳಸ್ತಾರೆ ಒಂದು, ಅಥವಾ ನೇರವಾಗಿ ಬೆಂಕಿಯನ್ನು ಹಾಕಿ ಅದನ್ನ ಬೂದಿ ರೂಪಕ್ಕೆ ಮಾರ್ಪಾಡು ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಹಲವಾರು ದುಷ್ಪರಿಣಾಮಗಳು ಉಂಟಾಗ್ತವೆ. ಈ ರೀತಿ ನಾವು ಬೆಂಕಿಯನ್ನು ಇದನ್ನ ಹಾಕುವುದರಿಂದ ಭೂಮಿಯಲ್ಲಿ ಸೂಕ್ಷ್ಮ ಜೀವಗಳು ಆ ಒಂದು ಶಾಖಕ್ಕೆ ಒಳಗಾಗಿ ಭೂಮಿಯಲ್ಲಿ ಇರುವಂತಹ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಸತ್ತು ಹೋಗ್ಬಿಡ್ತದೆ. ಆದ್ದರಿಂದ ರೈತರು ಈ ಬೆಳೆ ತ್ಯಾಜ್ಯಗಳನ್ನ ಒಂದನೇದಾಗಿ ನೇರವಾಗಿ ಭೂಮಿಗೆ ಸೇರಿಸಬಹುದು, ಎರಡನೇದಾಗಿ ಕಂಪೋಸ್ಟ್ ತಯಾರಿಕೆಯಲ್ಲಿ ಬಳಸಬಹುದು, ಮೂರನೇದಾಗಿ ಬರ್ಮಿ ಕಂಪೋಸ್ಟ್ ತಯಾರಿಕೆಯಲ್ಲಿ ಸಹ ಬಳಸಬಹುದು. ಕೆಲವೊಂದು ಪ್ರಗತಿಪರ ರೈತರು ನಾನು ಕೆಲವೊಂದು ಕ್ಷೇತ್ರ ಭೇಟಿಗೆ ಹೋದಾಗ ನೋಡಿದ್ದೇನೆ, ಅವರು ಶ್ರಡ್ಡರ್ ಅನ್ನು ಬೆಳೆಸಿಕೊಂಡು ಈ ಒಂದು ಬೆಳೆ ತ್ಯಾಜ್ಯಗಳನ್ನ ನೇರವಾಗಿ ಭೂಮಿಗೆ ಹಾಕ್ತಾರೆ. ಈ ರೀತಿ ಮಾಡುವುದರಿಂದ ರಸಗೊಬ್ಬರಗಳ ಅವಲಂಬನೆಯನ್ನು ನಾವು ಕಡಿಮೆ ಮಾಡಬಹುದು. ಈಗ 80 ಕೆಜಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಂತವರು 1 ಅಥವಾ 2 50 ಕೆಜಿ ಬ್ಯಾಗ್ಗಳಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಕೊಡುವುದರಿಂದ 70%-80% ನಾವು ರಸಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಬಹುದು. ಮೂರನೇದಾಗಿ ಹೊದಿಕೆ ಬೆಳೆಗಳಂತ ಹೇಳ್ತೀವಿ. ಹೊದಿಕೆ ಬೆಳೆಗಳಲ್ಲಿ ಪ್ರಮುಖವಾಗಿದ್ದು ಒಂದು ದ್ವಿದಳ ಧಾನ್ಯದ ಜಾತಿಗೆ ಸೇರುವಂತಹ ಬೆಳೆಗಳು ಪ್ರಮುಖವಾಗಿ ಅಲಸಂದಿಯನ್ನು ಬೆಳೆಯಬಹುದು, ಹೆಸರನ್ನು ಬೆಳೆಯಬಹುದು, ಉದ್ದನ್ನು ಬೆಳೆಯಬಹುದು. ಇವುಗಳು ಅಗಲವಾದ ಎಲೆಗಳನ್ನು ಹೊಂದಿರುವುದರಿಂದ ಭೂಮಿಯ ಮೇಲೆ ಆಚ್ಛಾದನೆಯನ್ನ ಮಾಡುವುದರಿಂದ ಒಂದನೇದಾಗಿ ಭೂಮಿಯ ತಾಪಮಾನವನ್ನ ಒಂದು ಕಾಪಾಡಲಿಕ್ಕೆ ಸಹಕಾರಿಯಾಗುತ್ತವೆ. ಎರಡನೇದಾಗಿ ಭೂಮಿಯ ಸವಕಳಿಯನ್ನು ಸಹ ತಡೆಗಟ್ಟುತ್ತವೆ. ಮೂರನೇದಾಗಿ ಭೂಮಿಯಲ್ಲಿ ತೇವಾಂಶವನ್ನ ಸಂಗ್ರಹ ಮಾಡಲಿಕ್ಕೂ ಸಹ ಸಹಕಾರಿಯಾಗುತ್ತವೆ. ಈ ಒಂದು ಹೊದಿಕೆ ಬೆಳೆಗಳು ಅಗಲವಾದ ಎಲೆಗಳನ್ನು ಹೊಂದಿರುವುದರಿಂದ ಅದು ಭೂಮಿಯ ಮೇಲೆ ಪಸರಿಸುವುದರಿಂದ ಭೂಮಿಯಲ್ಲಿ ಇಲ್ಲಿ ಇಂಗಾಲದ ಪ್ರಮಾಣವನ್ನು ಸಹ ಜಾಸ್ತಿ ಮಾಡಲಿಕ್ಕೆ ಸಹಕಾರಿಯಾಗುತ್ತದೆ. ನಾಲ್ಕನೇದಾಗಿ ಸಾವಯವ ಗೊಬ್ಬರಗಳಂತ ಹೇಳ್ತೀವಿ. ಸಾವಯವ ಗೊಬ್ಬರಗಳಿಗೆ ಹಲವಾರು ಪ್ರಕಾರಗಳಿವೆ. ಕೊಟ್ಟಿಗೆ ಗೊಬ್ಬರ ಇದೆ, ಕಂಪೋಸ್ಟ್ ಇದೆ, ಎರೆಗೊಬ್ಬರ ಇದೆ, ಕುರಿ ಗೊಬ್ಬರ ಇದೆ, ಕೋಳಿ ಗೊಬ್ಬರಗಳನ್ನು ಇವೆ. ಇವುಗಳಲ್ಲಿ ನಮ್ಮ ಭೂಮಿಯ ಫಲವತ್ತತೆ, ಭೂಮಿಯ ಸತ್ವದ ಆಧಾರದ ಮೇಲೆ ಪ್ರತಿಯೊಂದು ಗೊಬ್ಬರವನ್ನು ಇಂತಿಷ್ಟೇ ಪ್ರಮಾಣದಲ್ಲಿ ಬಳಸಬೇಕು ಅಂತ ನಾವು ನಿರ್ಧಾರ ಮಾಡಬಹುದು. ಈಗ ಸಾಮಾನ್ಯವಾಗಿ ಜನರಲ್ ರೆಕಮೆಂಡೇಶನ್ ಏನಿದೆ, ಪ್ರತಿ ಎಕರೆಗೆ ಈ ಕೊಟ್ಟಿಗೆ ಗೊಬ್ಬರವನ್ನು ಸುಮಾರು 3 ಟನ್ನಷ್ಟು ಬಳಸಬೇಕು ಅಂತ ಇದೆ. ಆದರೆ ಅದೇ ಕಂಪೋಸ್ಟ್ ಆದ್ರೆ ನಾವು 2 ಟನ್ನಷ್ಟು ಬಳಸಬಹುದು. ಅದೇ ಎರೆ ಗೊಬ್ಬರ ಆದ್ರೆ ಪ್ರತಿ ಎಕರೆಗೆ 1 ಟನ್ನಷ್ಟು ಬಳಸಬಹುದು. ಕುರಿ ಅಥವಾ ಕೋಳಿ ಗೊಬ್ಬರ ಆದ್ರೆ ಪ್ರತಿ ಎಕರೆಗೆ 500 ಕೆಜಿಯಷ್ಟು ಈ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಬಹುದು. ಆದ್ರೆ ನಿಖರವಾಗಿ ಇಂತಿಷ್ಟೇ ಬಳಸಬೇಕು ಹೇಳುವುದನ್ನು ನಾವು ಶಿಫಾರಸು ಮಾಡಬೇಕಾದ್ರೆ ಮಣ್ಣಿನ ಪರೀಕ್ಷೆ ಅದಕ್ಕೆ ಸಹಕಾರಿಯಾಗಿರ್ತವೆ. ತದನಂತರವಾಗಿ ಐದನೇದಾಗಿ ಹಸಿರೆಲೆ ಗೊಬ್ಬರಗಳ ಬಳಕೆ. ಇದರಲ್ಲಿ ಪ್ರಮುಖವಾದದ್ದು ಒಂದು ಸೆಣಬು ಹಾಗೂ ಡೇಂಚಾ ಬೆಳೆಗಳು. ಈ ಡೇಂಚಾ ಬೆಳೆಗಳನ್ನ ಸಾಮಾನ್ಯವಾಗಿ ರೈತರು ಭತ್ತದ ನಾಟಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಸಾಮಾನ್ಯವಾಗಿ ಬಳಸ್ತಾ ಇದ್ದಾರೆ. ಈ ರೀತಿ ಮಾಡುವುದರಿಂದ ಬೆಳೆಗಳಿಗೆ ಕೊಡುವಂತ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಪ್ರಮಾಣದಲ್ಲಿ ಮಾಡಬಹುದು. ಈ ರೀತಿ ಡೇಂಚಾವನ್ನು ನಾವು ಈಗಾಗಲೇ ರೈತರಲ್ಲಿ ಹಲವಾರು ಕ್ಷೇತ್ರ ಮುಂಚೂಣಿ ಪ್ರಾತ್ಯಕ್ಷಿಕತೆಯನ್ನು ಕೈಗೊಂಡಾಗ ಭತ್ತದ ಬೆಳೆಯಲ್ಲಿ ಪ್ರತಿ ಎಕರೆಗೆ ಸುಮಾರು 4-5 ಕ್ವಿಂಟಲ್ನಷ್ಟು ಅಧಿಕ ಇಳುವರಿಯನ್ನ ಹಲವಾರು ರೈತರು ಪಡೆದಿದ್ದಾರೆ. ಅದರ ಜೊತೆಗೆ 25%-ರಷ್ಟು ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಅಧಿಕ ಇಳುವರಿಯನ್ನ ಪಡಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಸೆಣಬನ್ನು ಸಹ 2 ಸಾಲುಗಳ ಮಧ್ಯದಲ್ಲಿ ಸೆಣಬನ್ನು ಬೆಳೆದು ಅದು ಹೂ ಆಗುವುದಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಅದು ಬೆಳವಣಿಗೆ 45-50 ದಿನಗಳ ಹಂತದಲ್ಲಿ ಇದ್ದಾಗ ಅದನ್ನ ಕಟಾವು ಮಾಡಿ ಅದನ್ನ ಭೂಮಿಗೆ ಹಾಕುವುದರಿಂದ ಭೂಮಿಯ ಫಲವತ್ತತೆಯು ಜಾಸ್ತಿಯಾಗಿ ನಾವು ಕಡಿಮೆ ಪೋಷಕಾಂಶ ಕೊಟ್ಟರೂ ಸಹ ಅಧಿಕ ಇಳುವರಿಯನ್ನ ಪಡಲಿಕ್ಕೆ ಸಾಧ್ಯತೆ ಇದೆ. ತದನಂತರವಾಗಿ ಲಿರಿಸಿಡಿಯಾವನ್ನು, ಇದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಹಸಿರೆಲೆ ಗೊಬ್ಬರಗಳಂತ ಹೇಳಬಹುದು. ಈ ಲಿರಿಸಿಡಿಯಾ ಗಿಡವನ್ನ ಬದುವಿನ ಗುಂಟಲು 1 ಎಕರೆ ಪ್ರದೇಶದಲ್ಲಿ ಸುಮಾರು 400 ಲಿರಿಸಿಡಿಯಾ ಗಿಡವನ್ನ ಹಾಕುವುದು ಒಂದು ನಿರ್ದಿಷ್ಟ ಅಂತರದಲ್ಲಿ, ಅಂದ್ರೆ 45-50 ಸೆಂಟಿಮೀಟರ್ ಅಂತರದಲ್ಲಿ ಒಂದೊಂದು ಮಳೆಗಾಲದ ಪ್ರಾರಂಭಿಕ ಹಂತದಲ್ಲಿ ಜೂನ್ ಜುಲೈದಲ್ಲಿ ಹಾಕಿದ್ರೆ ಸುಮಾರು 3 ವರ್ಷದಲ್ಲಿ ಸಾಕಷ್ಟು ಎತ್ತರ ಬರ್ತವೆ. ಆಗ ವರ್ಷದಲ್ಲಿ 2-3 ಸಲ ಕಟಾವು ಮಾಡಬಹುದು. ಒಂದು ಗಿಡದಿಂದ ಸುಮಾರು 10-15 ಕೆಜಿಯಷ್ಟು ನಾವು ಹಸಿರು ತಪ್ಪಲವನ್ನು ಪಡೆಯಬಹುದು. ಅಂದ್ರೆ 400 ಗಿಡದಿಂದ ಸುಮಾರು 4-5 ಟನ್ಗಳಷ್ಟು ಹಸಿರು ತಪ್ಪಲಗಳನ್ನು ಈ ಒಂದು ಲಿರಿಸಿಡಿಯಾ ಗಿಡದಿಂದ ನಾವು ಪಡೆಯಬಹುದಾಗಿದೆ. ತದನಂತರವಾಗಿ ಆರನೇದಾಗಿ ನಾವು ಹಿಂಡಿಗಳು ಅಂತ ಹೇಳ್ತೀವಿ. ಹಿಂಡಿಯಲ್ಲಿ 2 ಪ್ರಕಾರಗಳಿವೆ. ಒಂದು ತಿನ್ನಲಿಕ್ಕೆ ಯೋಗ್ಯವಾದಂತಹ ಹಿಂಡಿಗಳು, ತಿನ್ಲಿಕ್ಕೆ ಅಯೋಗ್ಯವಾದಂತಹ ಹಿಂಡಿಗಳು ಅಂತ ಹೇಳ್ತೀವಿ. ತಿನ್ಲಿಕ್ಕೆ ಯೋಗ್ಯವಾದಂತಹ ಶೇಂಗಾ ಹಿಂಡಿ, ಕುಸುಬೆ ಹಿಂಡಿ, ಇದನ್ನು ಜಾನುವಾರುಗಳಿಗೆ ನಾವು ಎಣ್ಣೆಗಳನ್ನು ತೆಗೆದ ನಂತರ ಜಾನುವಾರುಗಳಿಗೆ ಹಾಕ್ಬೋದು. ತಿನ್ನಲಿಕ್ಕೆ ಖಾದ್ಯಕ್ಕೆ ಅಯೋಗ್ಯವಾದ ಹಿಂಡಿಗಳು ಅಂದ್ರೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇತ್ಯಾದಿಗಳನ್ನ ಪ್ರತಿ ಎಕರೆಗೆ ಸುಮಾರು 100 ರಿಂದ 200 ಕೆಜಿಯಷ್ಟು ಈ ರೀತಿಯಲ್ಲಿ ಕೊಡಬಹುದು. ಬೇವಿನ ಹಿಂಡಿಯಲ್ಲಿ ಸಾಕಷ್ಟು ಸಾರ್ವಜನಿಕ ಇರ್ತದೆ, ಸುಮಾರು 5% ಸಾರ್ವಜನಿಕ ಹೊಂದಿರ್ತವೆ. ಅದೇ ರೀತಿ ಹೊಂಗೆ ಹಿಂಡಿಯಲ್ಲಿ 2-3% ಸಾರ್ವಜನಿಕವನ್ನ ಹೊಂದಿರುತ್ತವೆ. ತದನಂತರವಾಗಿ 7ನೇದಾಗಿ ಜೈವಿಕ ಗೊಬ್ಬರಗಳ ಬಳಕೆ. ಜೈವಿಕ ಗೊಬ್ಬರಗಳು ಕಡಿಮೆ ಖರ್ಚಿನಲ್ಲಿ ನಾವು ಪೋಷಕಾಂಶಗಳನ್ನ ಕೊಡುವಂತ ಒಂದು ಸಾಧನ ಅಂತ ಹೇಳಬಹುದು. ಇದರಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳಿದೆ. ಒಂದು ಸಾರ್ವಜನಿಕವನ್ನು ಸ್ಥಿರೀಕರಣಗೊಳಿಸುವಂತಹ ಜೈವಿಕ ಗೊಬ್ಬರ, 2ನೇದಾಗಿ ರಂಜಕವನ್ನ ಕರಗಿಸುವಂತಹ ಜೈವಿಕ ಗೊಬ್ಬರಗಳು. ಸಾರ್ವಜನಿಕ ಸ್ಥಿರೀಕರಣ ಗೊಬ್ಬರಗಳಲ್ಲಿ ಅದರಲ್ಲಿ ಮತ್ತು 2 ವಿಧಗಳಿವೆ. ಒಂದು ರೈಜೋಬಿಯಂ ಯುಕ್ತ ಜೈವಿಕ ಗೊಬ್ಬರಗಳು, ಮತ್ತೊಂದು ಅಜೋಟೋಬ್ಯಾಕ್ಟರ್ ಮತ್ತು ಅಜೋಸ್ಪಿರಿಡಮ್ ಯುಕ್ತ ಜೈವಿಕ ಗೊಬ್ಬರಗಳು ಅಂತ ಇವೆ. ಇವೆರಡೂ ಜೈವಿಕ ಗೊಬ್ಬರಗಳು ಅನ್ನ ನಾವು ಬೀಜಕ್ಕೆ ಲೇಪನ ಮಾಡುವುದು ಅತ್ಯಂತ ಸೂಕ್ತವಾದಂತಹ ವಿಧಾನ ಅಂತ ಹೇಳಬಹುದು. ಇದು ಇದೆಲ್ಲ ಜೈವಿಕ ಗೊಬ್ಬರಗಳು ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಲಭ್ಯ ಇದೆ. ಪ್ರತಿ ಕೆಜಿ ಪ್ಯಾಕೆಟ್ಗೆ ಬರೀ 80 ರೂಪಾಯಿಯಲ್ಲಿ ಸಿಗುತ್ತವೆ. ಆದ್ದರಿಂದ ಎಲ್ಲಾ ರೈತ ಬಾಂಧವರು ಈ ಒಂದು ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮಾಡುವುದು ಅತ್ಯಂತ ಒಳ್ಳೆಯಂತ ವಿಧಾನ ಅಂತ ಹೇಳಬಹುದು. ಇದರಿಂದ ಏನು ಒಂದು ಪೋಷಕಾಂಶಗಳು ನಿರ್ವಹಣೆಯಲ್ಲೂ ಸಹಕಾರಿಯಾಗ್ತವೆ. ತದನಂತರವಾಗಿ ಗ್ರೋತ್ ಪ್ರಮೋಟರ್ ಸಸ್ಯಗಳ ವರ್ಧನೆಯಲ್ಲೂ ಸಹ ಈ ಜೈವಿಕ ಗೊಬ್ಬರಗಳು ಸಹಕಾರಿಯಾಗ್ತವೆ. ಅದು ಅಲ್ಲದೆ ಈ ರಂಜಕವನ್ನು ಜೈವಿಕ ಗೊಬ್ಬರಗಳು ಫಾಸ್ಫೇಟ್ ಸೊಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಂಜಕ ಇರ್ತವೆ. ಈ ರಂಜಕವು ಸಸ್ಯಗಳಿಗೆ ಅಲಭ್ಯ ರೂಪದಲ್ಲಿ ಇರುವುದರಿಂದ ಈ ಜೈವಿಕ ಗೊಬ್ಬರಗಳನ್ನು ನಾವು ಬೀಜಕ್ಕೆ ಲೇಪನ ರೂಪದಲ್ಲಿ ಕೊಡುವುದರಿಂದ ಅಲಭ್ಯ ರೂಪದ ರಂಜಕವು ಸಸ್ಯಗಳಿಗೆ ಲಭ್ಯ ರೂಪದ ರಂಜಕವಾಗಿ ಮಾರ್ಪಾಡುಗಳು ಹೊಂದಿ ಸಸ್ಯಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ. ತದನಂತರವಾಗಿ ನೈಸರ್ಗಿಕವಾಗಿ ದೊರೆಯುವಂತಹ ಗೊಬ್ಬರಗಳು ಅಂತ ಹೇಳುತ್ತವೆ. ಇದರಲ್ಲಿ ಸಾಮಾನ್ಯವಾಗಿ ಶಿಲಾರಂಜಕ ಒಂದು, ತದನಂತರವಾಗಿ ಜಿಪ್ಸಮ್. ಇದನ್ನ ಭೂಮಿಯ ಯಾವ ಭೂಮಿಗೆ ಯಾವುದನ್ನು ಉಪಯೋಗಿಸಬೇಕು ಇದನ್ನ ನಾವು ತಿಳ್ಕೊಂಡು ಈ ನೈಸರ್ಗಿಕವಾಗಿ ದೊರೆಯುವಂತಹ ಗೊಬ್ಬರಗಳನ್ನು ಬಳಕೆ ಮಾಡಬೇಕು. ಇದರಲ್ಲಿ ಶಿಲಾರಂಜಕ ಆಮ್ಲಯುಕ್ತ ಮಣ್ಣಿಗೆ ಸೂಕ್ತವಾದದ್ದು, ಅದೇ ರೀತಿಯ ಜಿಪ್ಸಮ್ ಕ್ಷಾರಯುಕ್ತ ಭೂಮಿಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಜಿಪ್ಸಮ್ ಅನ್ನ ಬಳಕೆ ಮಾಡಬೇಕು. ತದನಂತರವಾಗಿ ದ್ರವ ರೂಪದ ಸಾವಯವ ಗೊಬ್ಬರಗಳು. ದ್ರವ ರೂಪದ ಸಾವಯವ ಗೊಬ್ಬರಗಳಲ್ಲಿ ಪ್ರಮುಖವಾದದ್ದು ಅಂದ್ರೆ ಒಂದು ಜೀವಾಮೃತ, ಪಂಚಗವ್ಯ ಹಾಗೂ ಬಯೋಡೈಜೆಸ್ಟರ್ ಸೊಲ್ಯೂಷನ್, ಗೋ ನಂದ ಜಲ, ಗೋ ಗ್ರಪಾಮೃತ ಜಲ, ಇವುಗಳನ್ನ ರೈತರು ಬಳಕೆ ಮಾಡಬಹುದಾಗಿದೆ. ಈ ಸಾವಯವ ಕೃಷಿಯಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಈ ಎಲ್ಲರೂ ಸಾವಯವ ಕೃಷಿಗಳನ್ನು ಮಾಡಬಹುದಾ? ಎಲ್ಲರೂ ಸಾವಯವ ಕೃಷಿ ಮಾಡಲಿಕ್ಕೆ ಸೂಕ್ತವಾದದ್ದು ಅಲ್ಲ. ಯಾಕಂದ್ರೆ ಯಾರ ಹತ್ರ ಜಾನುವಾರುಗಳು ಇವೆಯೋ ಅಂತವರು ಮಾತ್ರ ಈ ಸಾವಯವ ಕೃಷಿಯಲ್ಲಿ ಅಳವಡಿಸಿಕೊಂಡು ಅದನ್ನ ಹೆಚ್ಚಿನ ಇಳುವರಿಯನ್ನ ಪಡಲಿಕ್ಕೆ ಸಾಧ್ಯ. 2ನೇದಾಗಿ ಎಲ್ಲಾ ಭೂಮಿಯಲ್ಲಿ ಸಾವಯವ ಕೃಷಿಯನ್ನು ಒಳಪಡಿಸಬಹುದಾ? ಇದು ಇಲ್ಲ ಅಂತ ಹೇಳಬಹುದು. ಯಾಕಂದ್ರೆ ಹಂತ ಹಂತವಾಗಿ ನಾವು ಸಾವಯವ ಕೃಷಿಯನ್ನು ಒಳಪಡಿಸಬೇಕು. 1/2 ಎಕರೆ, 1 ಎಕರೆ, 2 ಎಕರೆ ಈ ರೀತಿ ಪ್ರತಿ ವರ್ಷವೂ ಜಾಸ್ತಿ ಅಂತ ಮಾಡುವುದು ಅತ್ಯಂತ ಸೂಕ್ತವಾದಂತಹ ವಿಧಾನವಾಗಿ. 2ನೇದಾಗಿ ರಸಗೊಬ್ಬರಕ್ಕೆ ಹೊಂದಿಕೊಂಡಂತ ಭೂಮಿಯಲ್ಲಿ 1ನೇ ವರ್ಷ 75% ರಾಸಾಯನಿಕ ಗೊಬ್ಬರವನ್ನು ಕೊಡುವುದು, 25% ಸಾವಯವ ಗೊಬ್ಬರವನ್ನು ಕೊಡುವುದು. ತದನಂತರವಾಗಿ 50% ರಾಸಾಯನಿಕ ಗೊಬ್ಬರ, 50% ಸಾವಯವ ಗೊಬ್ಬರ. 3ನೇ ವರ್ಷದಲ್ಲಿ 20% ರಾಸಾಯನಿಕ ಗೊಬ್ಬರ, 75% ಸಾವಯವ ಗೊಬ್ಬರ. ಈ ರೀತಿ ಹಂತ ಹಂತವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ 3 ಅಥವಾ 4 ವರ್ಷದಲ್ಲಿ ಸಂಪೂರ್ಣವಾಗಿ ಸಾವಯವ ಕೃಷಿಗೆ ಒಳಪಡಿಸಬಹುದು. 3ನೇದಾಗಿ ಎಲ್ಲಾ ಬೆಳೆಗಳನ್ನು ಸಾವಯವ ಕೃಷಿಯಲ್ಲಿ ಬೆಳೆಯಬಹುದಾ? ಇದು ಇಲ್ಲ. ಯಾಕಂದ್ರೆ ಸಾವಯವ ಕೃಷಿಗೆ ಸೂಕ್ತವಾದ ಬೆಳೆಗಳು ಅಂದ್ರೆ ತೋಟಗಾರಿಕಾ ಬೆಳೆಗಳು, ದೀರ್ಘಾವಧಿ ಬೆಳೆಗಳು ಹಾಗೂ ಕಡಿಮೆ ಪೋಷಕಾಂಶಗಳು ಬೇಕಾಗುವಂತಹ ಬೆಳೆಗಳನ್ನು ಮಾತ್ರ ಸಾವಯವ ಕೃಷಿಗೆ ಸೂಕ್ತವಾದಂತೂ ಹೇಳಬಹುದು. 4ನೇದಾಗಿ ಬರೇ ದ್ರವಯುಕ್ತ ಸಾವಯವ ಗೊಬ್ಬರಗಳನ್ನು ಬೆಳೆಯುವುದರಿಂದ ನಾವು ಅಧಿಕ ಇಳುವರಿಯನ್ನು ಪಡೆಯಬಹುದಾ? ಇದು ಇಲ್ಲ. ಯಾಕಂದ್ರೆ ಮಣ್ಣಿನ ಭೌತಿಕ ಗುಣಧರ್ಮ ಸುಧಾರಣೆ ಆಗಬೇಕಾದ್ರೆ ನಾವು ಘನರೂಪದ ಸಾವಯವ ಗೊಬ್ಬರಗಳನ್ನು ಪ್ರಾರಂಭಿಕ ಹಂತದಲ್ಲಿ ಕೊಡಬೇಕು. ತದನಂತರವಾಗಿ ಸಿಂಪರಣೆಯ ರೂಪದಲ್ಲಿ ದ್ರವಯುಕ್ತ ಸಾವಯವ ಗೊಬ್ಬರಗಳು ಅಂದ್ರೆ ಉದಾಹರಣೆಗಾಗಿ ಪಂಚಗವ್ಯ, ಎರೆಜಲ, ಗೋನಂದನ ಜಲ ಇಂಥದೆಲ್ಲ ಸಿಂಪರಣೆಯನ್ನ ಮಾಡಬಹುದು.

ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಥಾಪನೆಯನ್ನ ಮಾಡಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತ ಬಾಂಧವರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ರೈತ ಬಂಧುವರೇ, ಇದುವರೆಗೂ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ ಕೇಂದ್ರ ಸರ್ಕಾರದ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆ ಕುರಿತು ಮಾಹಿತಿ ಮಾಡಿಕೊಂಡಿದೆ. ಈಗ ಕೇವಲ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ನಾಳೆ ದಿನಾಂಕ 26/2023 ಅಂತಂದ್ರೆ ಮಂಗಳವಾರ, 7 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 40 ಕನಿಷ್ಠ 25°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 62 ಕನಿಷ್ಠ 38% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 3 km ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹೇಗಿವೆ? ಮುಂಗಾರು ಮಳೆ ಆದೊಡನೆ ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನ ಆದ್ಯತೆಯ ಮೇರೆಗೆ ಮಾಡಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಹಾಗೂ ಇತರೆ ಪರಿಕರಗಳನ್ನ ಸಂಗ್ರಹಿಸಿ ರೈತ ಬಾಂಧವರು ಇಟ್ಕೋಬೇಕು. ಇನ್ನು ಹೆಸರನ್ನ ಬಿತ್ತನೆ ಮಾಡುವಂತಹ ರೈತ ಬಾಂಧವರು BGS 9 ಈ ತಳಿ ಸೂಕ್ತವಾಗಿದ್ದು ಎಕರೆಗೆ 5-6 kg ಬೀಜವನ್ನ ಬಿತ್ತಬೇಕು. ಇನ್ನು ರೈಸೋಬಿಯಂ 200 g ಹಾಗೂ ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 g ಪ್ರತಿ ಎಕರೆಗೆ ಬೀಜವನ್ನ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಬಿಟಿ ಬಿತ್ತನೆಗೆ ಸೂಕ್ತವಾದ ತಳಿಗಳ ಕುರಿತು ಹೇಳೋದಾದರೆ ACH 1155, ACH 155, RCH 864, ರಾಸಿ ಮ್ಯಾಗ್ನಾ, ರಾಸಿ ಎನ್ಇಒ, ACH 199, KCH 111, KCH 9292, ಲಕ್ಷ್ಮಿ ಗೋಲ್ಡ್, AXE, ಫೋರ್ಸ್ UAS 7067, MRC 7383 ಮತ್ತು MRC 7447 ಈ ತಳಿಗಳನ್ನು ಬಿತ್ತಬಹುದು. ಇನ್ನು ಭತ್ತವನ್ನ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಂಗಾವತಿ ಸೋನಾ ಮತ್ತು BPT 5204 ಈ ತಳಿಗಳನ್ನು ಬಿತ್ತಬಹುದು. ನಾಟಿ ಮಾಡುವುದಕ್ಕೆ 3 ವಾರಗಳ ಮುಂಚೆ ಹೆಕ್ಟರ್ಗೆ 5-7 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ 2 ಟನ್ ಕೋಳಿ ಗೊಬ್ಬರವನ್ನ ಮಣ್ಣಿನಲ್ಲಿ ಚೆನ್ನಾಗಿ ಸೇರಿಸಬೇಕು. ಇನ್ನು ತೊಗರಿಗೆ ಸೂಕ್ತವಾದ ತಳಿಗಳು ಹೇಳೋದಾದ್ರೆ TS3R, GRG 811 ಮತ್ತು BSMR 736 ಈ ತಳಿಗಳು ಸೂಕ್ತವಾಗಿವೆ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 g ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನ ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 g ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿಗಳಲ್ಲಿ ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರುವುದರಿಂದ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನ ಹಾಕಿರಿಸಿಕೊಂಡಿರದಿದ್ದರೆ ರೈತ ಬಾಂಧವರು ತಕ್ಷಣ ಈ ರೋಗದ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನ ಹಾಕಿಸಿ. ದನಕರುಗಳಿಗೆ ಹಸಿರು ಮೇವನ್ನ ಒದಗಿಸಲು ರೈತ ಬಾಂಧವರು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆ ಬೆಳೆಯನ್ನ ಬೆಳೆಯಬಹುದು. ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆದ ವಿರುದ್ಧ ಲಸಿಕೆಯನ್ನ ಹಾಕಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಈಗ ಪೇಟೆ ಧಾರಣೆ ನೋಡೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ, ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಮೆಕ್ಕೆಜೋಳ ಕ್ವಿಂಟಾಲ್ಗೆ 1453 ರೂಪಾಯಿಗಳು, ಇನ್ನು ಕೆಂಪು ತೊಗರಿ 1999 ರೂಪಾಯಿಗಳು, ಶೇಂಗಾ ಗುಂಗುರು 4935 ರೂಪಾಯಿಗಳಿಂದ 6785 ರೂಪಾಯಿಗಳು, ಸಣ್ಣ ಭತ್ತ ಸೋನ 1909 ರೂಪಾಯಿಗಳಿಂದ 2601 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 6,500 ರೂಪಾಯಿಗಳಿಂದ 7,200 ರೂಪಾಯಿಗಳು. ಇದಿಷ್ಟು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಈ ದಿನದ ಪೇಟೆ ಧಾರಣೆ. ರೈತ ಬಂಧುಗಳಿಗೆ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.